ಇದು ಆಕಾಶವಾಣಿ. ಈಗ ಒಂದು ಪ್ರಕಟಣೆ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು, ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಆಲಿಸೋಣ ಜಾನಪದ ಗೀತೆಗಳ ಪ್ರಕಾರದಲ್ಲಿರ್ತಕ್ಕಂತಹ ವಿವಿಧ ಜಾನಪದ ಗೀತೆಗಳನ್ನು, ಜೊತೆಗೆ ಕೃಷಿ ಗೀತೆಗಳನ್ನು ಸಹ ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲಿಸೋಣ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿವಿಧ ಪ್ರಕಾರದ ಜಾನಪದ ಗೀತೆಗಳನ್ನು ಕೇಳಿಬಿಡೋಣ ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ. ಬ್ರಹ್ಮ ವಿಷ್ಣು ರುದ್ರ ದೇವರು

ಶಿವನೆಂದು ಹಿಡ್ಕೊಂಡ ಬಾಳ ನೀಗಿ ಹಲ್ಲು ಕಡಿದು ರಾಯ ಬಲ್ಲಿದ ಕತ್ತಿ ಹಿಡ್ಕೊಂಡ ತನ್ನ ಕೈಯಾಗಿ ಎಲ್ಲರ ಎದುರಿಗೆ ರುಂಡ ಹಾರಿಸ ಬಿದ್ದ ತಾಯಿಯ ಕಾಲಿಗಿ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ ಏ ತಕ್ಕಂತ ಮಗೆಯುವ ಬೆಳಗಾವಿ ಜಿಲ್ಲಾ ಸಂಪಗಾವಿ ತಾಲೂಕಿಗಿ ಸೊಪ್ಪು ಮುರಿಯಲು ಹೊಂಟರಾಯ ಸುಬೇದಾರ ಇದ್ದಲ್ಲಿಗಿ ತಕ್ಕ ಬುದ್ಧಿ ಕಲಿಸಬೇಕೆಂದ ಇವನು ಇಂಗ್ಲಿಷರ ಮಂದಿಗಿ ಬಡವರ ಮನೆಯಾಗ ಬಂಟ ಹುಟ್ಟಿದಾನ ಎಂಥವ ನಮ್ಮಣ್ಣ ಹಿಡಿದ ಹಠ ಬಿಡಲಿಲ್ಲ ಕಡಿತನ ಸಂಗೊಳ್ಳಿ ರಾಯಣ್ಣ ಬಡವರ ಮನೆಯಾಗ ಬಂಟ ಹುಟ್ಟಿದಾನ ಎಂಥವ ನಮ್ಮಣ್ಣ ಹೇ ಬಡವರ ಮನೆಯಾಗ ಬಂಟ ಹುಟ್ಟಿದಾನ ಎಂಥವ ನಮ್ಮಣ್ಣ ಭೂಮ್ ತಾಯಿಯದೊಂದು ಘಳಿಗೆ ನೆನದೇನ, ಎಳ್ಳು ಜಿರಿಗಿ ಬೆಳೆಯೋಳ ಭೂಮ್ ತಾಯಿಯದೊಂದು ಘಳಿಗೆ ನೆನದೇನ. ಏ ಯುಗಾದಿ ಪಾಡ್ಯಾಕ ಊಡ್ಯಾನು, ನೇಗಿಲಯ್ಯ ಕಾಯೊಡೆದು ಪೂಜೆ ಮಾಡ್ಯಾನು, ಕೇಳ್ರಿ ಕಾಯೊಡೆದು ಪೂಜೆ ಮಾಡ್ಯಾನು, ಕಾಯೊಡೆದು ಪೂಜೆ ಮಾಡ್ಯಾನು, ಒಕ್ಕಲಿಗ ಛಾ ಬಸವನೆಂದು ಹೊಡೆದಾನು, ಕೇಳ್ರಿ ಹೇ ಬಸವನೆಂದು ಹೊಡೆದಾನು. ಏ ಹೆಪ್ಪು ಹಾಕಿದ ಭೂಮಿ ಬಿಚ್ಚಿ ಒಗಿದವನಾವ, ಹೆಚ್ಚಿನವ ನಮ್ಮ ಬಸವಣ್ಣ, ಕೇಳ್ರಿ ಹೆಚ್ಚಿನವ ನಮ್ಮ ಬಸವಣ್ಣ, ಹೆಚ್ಚಿನವ ನಮ್ಮ ಬಸವಣ್ಣನ ಪಾದಕ್ಕ ಹತ್ತು ಬೆರಳಚ್ಚಿ ಶರಣೆಂದು, ಹತ್ತು ಬೆರಳಚ್ಚಿ ಶರಣೆಂದು. ಏ ಹದ ನೋಡಿ ಹರಗಬೇಕ, ತತಿ ನೋಡಿ ಬಿತ್ತಬೇಕ, ಹದ ನೋಡಿ ಹರಗಬೇಕ, ತತಿ ನೋಡಿ ಬಿತ್ತಬೇಕ, ಬಂಗಾರದ ಚಡ್ಡಿ ಬಿಗಿಬೇಕ, ಬಂಗಾರದ ಚಡ್ಡಿ ಬಿಗಿಬೇಕ, ಆಮೆಗದ ಬೆಳೆದ ಬೆಳೆಯನ್ನ ಬೆಳಿಬೇಕ, ಬೆಳೆದ ಬೆಳೆಯನ್ನ ಬೆಳಿಬೇಕ. ಏ ಬಿತ್ತು ಕುರಿಗೆ ಮುಂದ ಬೀಜದ ಬುತ್ತಿಯು ಹಿಂದ, ಜಾಣತನದಿ ಮಾಡಿದ ಮಿಣಿ ಮುಂದ, ಕೇಳ್ರಿ ಜಾಣತನದಿ ಮಾಡಿದ ಮಿಣಿ ಮುಂದ, ಜಾಣತನದಿ ಮಾಡಿದ ಮಿಣಿ ಮುಂದ, ಬಸವಣ್ಣ ಹೆಗಲ ಮ್ಯಾಗಿರುವ ನೊಗ ಮುಂದ, ಜಾಣತನದಿ ಮಾಡಿದ ಮಿಣಿ ಮುಂದ, ಬಸವಣ್ಣನ ಹೆಗಲ ಮ್ಯಾಗಿರುವ ನೊಗ ಮುಂದ. ಏ ಬನ್ನಿ ಗಿಡದ ಬುಡಕ ಬಣ್ಣದ ಕುರಿಗಿ ಹೂಡಿ, ಸಣ್ಣ ಸೆಲೆದು ಹೂಡಿ ಕಟ್ಟ್ಯಾರು, ಕೇಳ್ರಿ ಸಣ್ಣ ಸೆಲೆದು ಹೂಡಿ ಕಟ್ಟ್ಯಾರು, ಸಣ್ಣ ಸೆಲೆದ ಹೂಡಿ ಕಟ್ಟಿ ನೀವು ಹೊನ್ನ ಬಿಚ್ಚಾರು ಹೊಲದಾಗು, ಕೇಳ್ರಿ ಹೊನ್ನ ಬಿಚ್ಚಾರು ಹೊಲದಾಗು. ಏ ಬಿತ್ತಿರಿ ಏಳ ದಿನಕ ಹೋದಾನೋ, ಒಕ್ಕಲಿಗ ಬಗ್ಗಿ ನೋಡಾನೋ ಮಣಿಸಾಲ, ಕೇಳ್ರಿ ಬಗ್ಗಿ ನೋಡ್ಯಾನೋ ಮಣಿಸಾಲ, ಬಗ್ಗಿ ನೋಡ್ಯಾನೋ ಮಣಿಸಾಲ, ಒಕ್ಕಲಿಗ ಸೋಸಿ ನೋಡ್ಯಾನೋ ಹೊಲವೆಲ್ಲ, ಸೋಸಿ ನೋಡ್ಯಾನೋ ಹೊಲವೆಲ್ಲ. ಏ ಬಿತ್ತಿದ ತಿಂಗಳಿಗೆ ಹೋದಾನೋ, ಒಕ್ಕಲಿಗ ಎಳಬೇಸಬೇಕಂದ ಎಡಿದಿಂದ, ಕೇಳ್ರಿ ಎಳೆಸಬೇಕಂದ ಎಡಿದಿಂದ, ಎಳೆಸಬೇಕಂದ ಎಡದಿಂದ ಒಕ್ಕಲಿಗ, ಎಳೆಸಬೇಕಂದ ಎಡದಿಂದ ಒಕ್ಕಲಿಗ, ಬೆಳೆಸಿ ಬರುವ ತನಕ, ಕೇಳ್ರಿ ಬೆಳೆಸಿ ಬರುವ ತನಕ. ಏ ಗಂಗವ್ವ ಗೌರವ ಮುಂಜಾನೆ ಹೇಳ್ತಾರ, ಹೇ ಗಂಗವ್ವ ಗೌರವ ಮುಂಜಾನೆ ಹೇಳವರ ಚಂದುಳ್ಳ ಕುರುಚಿಗೆ ಕೈಯಾಗ, ಕೇಳ್ರಿ ಚಂದುಳ್ಳ ಕುರುಚಿಗೆ ಕೈಯಾಗ, ಚಂದುಳ್ಳ ಕುರುಚಿ ಕೈಯಾಗ ಹಿಡಕೊಂಡು ಹೊಂದ್ಕೀಲೆ ಕಳೆವ ತಗದಾರು, ಹೊಂದ್ಕೀಲೆ ಕಳೆವ ತಗದಾರು. ಏ ಊರ ಮುಂದಿನ ಹೊಲ ಉಕ್ಕಿನ ಕುಡುಕೋಲ, ಕ್ಯಾಕಿ ಹೊಡ ಹೊಡೆದ ಕೊಯ್ದಾರು, ಕೇಳ್ರಿ ಕ್ಯಾಕಿ ಹೊಡ ಹೊಡೆದ ಕೊಯ್ದಾರು, ಕ್ಯಾಕಿ ಹೊಡ ಹೊಡೆದ ಕೊಯ್ದಾರು, ರೈತರ ಗದ್ದಿಗೆ ಗೂಡ ಬಡಿದಾರು, ಗದ್ದಿಗೆ ಗೂಡು ಬಡಿದಾರು. ಏ ಹಂಡ ಆಕಳದಾಲ ಕಂಡಂಗ ಸಿಂಬಡಿಸಿ ದುಂಡ ಮೂರದೈತಿ ತೆನಿ ಮುಂದ, ಕೇಳ್ರಿ ದುಂಡ ಮುತ್ತೈದೇರ ತೆನಿ ಮೂರದ, ದುಂಡ ಮುತ್ತೈದೇರು ತೆನಿ ಮುರದ, ರೈತರು ಬಂಡೀಲಿ ಹೇರ್ಯಾರ ತುಳು ತುಳದ, ಬಂಡೀಲಿ ಹೇರ್ಯಾರ ತುಳು ತುಳದ. ಏ ಮುಂಗಾರಿ ಹಂತಿಗೆ ಮುನ್ನೂರು ಎತ್ತನು ಕಟ್ಟಿ ಸಣ್ಣಾಗಿ ತೆನಿಯ ತುಳಿಸ್ಯಾರು, ಕೇಳ್ರಿ ಸಣ್ಣಾಗಿ ತೆನಿಯ ತುಳಿಸ್ಯಾರು, ಸಣ್ಣಾಗಿ ತೆನಿಯ ತುಳಿಸ್ಯಾರು, ರೈತರು ನುಣ್ಣಾಗೆ ಕಂಕಿ ಬೆರಿಸ್ಯಾರು, ನುಣ್ಣಾಗೆ ಕಂಕಿ ಬೆರಿಸ್ಯಾರು. ಏ ಕೆಂಜೋಳ ಬಿಳಿಜೋಳ ಗಂಗಿ ಮಲ್ಲಿಗೆ ಜೋಳ, ಅಪ್ಪ ಬಸವಣ್ಣ ತುಳಿದಾನು, ಅಪ್ಪ ಬಸವಣ್ಣ ತುಳಿದಾನ, ಬಿಳಿಜೋಳ ಸುತ್ತ ದೇವರಿಗೆ ನಿಧಿ ಹೊಯ್ದು, ಸುತ್ತ ದೇವರಿಗೆ ನಿಧಿ ಹೊಯ್ದು. ಏ ಶಾನೆ ನಮ್ಮ ಒಕ್ಕಲಿಗ, ಏ ಶಾನೆ ನಮ್ಮ ಒಕ್ಕಲಿಗ, ಹಾಲು ಬಾನ ಉಂಡಾನ ಕೀಲದ ಬಣಿವಿ ಒಟ್ಟ್ಯಾನು, ಕೀಲದ ಬಣಿವಿ ಒಟ್ಟ್ಯಾನು, ಒಕ್ಕಲಿಗ ಮ್ಯಾಲೆರಡು ಶಿವಡ ತಿರಿವ್ಯಾನು, ಮ್ಯಾಲೆರಡು ಶಿವಡ ತಿರಿವ್ಯಾನು, ಒಕ್ಕಲಿಗೆ ಶರಣೆಂದು ಬಣವಿ. ಕಡೆ ಹೇಳ್ತೀನಿ ನಿಜ ಕೇಳ್ತೀನಿ, ಪ್ರೀತಿಗೆ ಸರಿ ಸಮವೇನೈತಿ, ಒಬ್ಬರಿಗೊಬ್ಬರು ಪ್ರೀತಿಲ್ಲ ನಡೆದರೆ ಸ್ವರ್ಗವೇ ನಮ್ಮ ಕಣ ಮುಂದೈತಿ, ತಂದೆ ತಾಯಿಗಳು ಮಗುವ ಪ್ರೀತಿಸಿರೆ ಮಗುವು ಜಗವ ಪ್ರೀತಿಸುತ್ತೈತೆ, ಮಗುತಾ ಬೆಳೆದು ಜಗ ಪ್ರೀತಿಸಿದರೆ ಜಗವೇ ನಂದನವನದಂತೆ, ಅಣ್ಣ ತಮ್ಮರ ನಡುವಿರೆ ಪ್ರೀತಿ ಕಲ್ಯಾಣಕ್ಕೆ ಕರೆ ನೀಡೈತಿ, ತಿಳಿದು ಬಾಳಿರೆ ಯಾವ ಅಳಿದಿರೆ ಕೋರ್ಟು ಕಚೇರಿ ಮಾತಿಲ್ಲೈತಿ, ಗಂಡ ಚೆಂಡಿರ ಪ್ರೀತಿ ಎಂದಿರೆ ಮನೆಗೆ ಸುಂದರ ಮಂದಿರವಂತೆ, ಗಂಡ ಚೆಂಡಿರು ಪ್ರೀತಿ ಎಂದರೆ ಮನೆ ಸುಂದರ ಮಂದಿರವಂತೆ, ಪ್ರೀತಿ ನಂಬಿಗೆ ನೀತಿ ಇದ್ದರೆ ಛೇದ ವಿಚ್ಛೇದವು ಎಲ್ಲೈತಿ, ಜಾತಿ ಜಾತಿ ನಡು ಪ್ರೀತಿ ಇದ್ದರೆ ಜಗಳಕ್ಕೆ ದಾರಿಯು ಎಲ್ಲೈತಿ, ಜಾತಿ ದಂಗೆಗಳು ಕೋತಿ ಆಟಗಳು ಪ್ರೀತಿಯಿಂದ ಬಗೆಹರಿದೈತಿ, ಪ್ರೀತಿಯಿಂದ ಬಗೆಹರಿದೈತಿ, ವರ ಕನ್ನೆಯಲ್ಲಿ ಪ್ರೀತಿ ಮೆಚ್ಚುಗೆ ವರದಕ್ಷಿಣೆ ಮಾತಿಲ್ಲೈತಿ, ಅತ್ತೆ ಮಾವರು ಸ್ವಸೆ ಪ್ರೀತಿಸಿದರೆ ದುರ್ಮರಣಕ್ಕೆ ಸ್ಥಳವೆಲ್ಲೈತಿ, ಅತ್ತೆ ಮಾವರು ಸ್ವಸೆ ಪ್ರೀತಿಸಿದರೆ ದುರ್ಮರಣಕ್ಕೆ ಸ್ಥಳವೆಲ್ಲೈತಿ, ಮಾಲೀಕರೆಲ್ಲರೂ ಪ್ರೀತಿ ಮಾಡಿದರೆ ಕೂಲಿಕಾರಗೆ ಚಿಂತೆಲ್ಲೈತಿ, ಕೂಲಿಕಾರ ಸರಿ ಕೆಲಸ ಮಾಡಿದರೆ ಸುಖದ ದಾರಿ ನಮ್ಮ ಮುಂದೈತಿ, ವ್ಯಾಪಾರಸ್ಥರು ಪ್ರೀತಿಲ್ಲ ನಡೆದರೆ ದುರಾಶೆ ಮಾತು ಎಲ್ಲೈತಿ, ದೇಶವ ಪ್ರೀತಿಸಿ ಅರಿತು ನಡೆದರೆ ಕಳ್ಳ ವ್ಯಾಪಾರವು ಎಲ್ಲೈತಿ, ಅಧಿಕಾರಿಗಳು ಪ್ರೀತಿಲ್ಲ ನಡೆದರೆ ನಾಗರಿಕರು ಕರೆಗೈತಿ, ನಾಗರಿಕರು ತಾವು ಪ್ರೀತಿಲ್ಲ ಇದ್ದರೆ ಎಲ್ಲರ ಹಿತವೂ ಅಡಗೈತಿ, ಎಲ್ಲರ ಹಿತವೂ ಅಡಗೈತಿ, ಕರೆ ಹೇಳ್ತೀನಿ ನಿಜ ಹೇಳ್ತೀನಿ ಪ್ರೀತಿಗೆ ಸರಿ ಸಮವೇನೈತಿ, ಒಬ್ಬರಿಗೊಬ್ಬರು ಪ್ರೀತಿಲ್ಲ ನಡೆದರೆ ಸ್ವರ್ಗವೇ ನಮ್ಮ ಕುಣ ಮುಂದೈತಿ, ಸ್ವರ್ಗವೇ ನಮ್ಮ ಕಣ್ಣ ಮುಂದೈತಿ, ಗುರು ಶಿಷ್ಯರೇ ಪ್ರೀತಿಗಿದ್ದರೆ ಜ್ಞಾನವು ಸರಿಯಾಗಿ ತೊರತೈತಿ, ಮಂತ್ರಿವರ್ಯರಲ್ಲಿ ಪ್ರೀತಿ ಇದ್ದರೆ ಪ್ರಜರ ಪುಣ್ಯ ಹುಲು ಸಾಕೈತಿ, ಪ್ರಜರು ತಿಳಿದು ಕರ್ತವ್ಯ ಮಾಡಿದರೆ ಖಂಡಿತ ಬಾಳು ಹಸನೈತಿ, ಖಂಡಿತ ಬಾಳು ಹಸನೈತಿ, ಕಲಾಶೇಖರನು ಪದ ಹಾಡುವನು ಪ್ರೀತಿ ದೊಡ್ಡದು ಜಗದೊಳಗೆ, ಕಲಾಶೇಖರನು ಪದ ಹಾಡುವನು ಪ್ರೀತಿಯು ದೊಡ್ಡದು ಜಗದೊಳಗೆ, ಪ್ರೀತಿಯು ದೊಡ್ಡದು ಜಗದೊಳಗೆ, ಕರೆ ಹೇಳ್ತೀನಿ ನಿಜ ಕೇಳ್ತೀನಿ ಪ್ರೀತಿಗೆ ಸರಿ ಸಮವೇನೈತಿ, ಒಬ್ಬರಿಗೊಬ್ಬರು ಪ್ರೀತಿಲ್ಲ ನಡೆದರೆ ಸ್ವರ್ಗವೇ ನಮ್ಮ ಕಣ್ಣ ಮುಂದೈತಿ, ಒಬ್ಬರಿಗೊಬ್ಬರು ಪ್ರೀತಿಲ್ಲ ನಡೆದರೆ ಸ್ವರ್ಗವೇ ನಮ್ಮ ಕಣ್ಣ ಮುಂದೈತಿ, ಸ್ವರ್ಗವೇ ನಮ್ಮ ಕಣ್ಣ ಮುಂದೈತಿ. ಜಂಗಮನಹಲ್ಲೇನೋ